ಬಹುಶಃ ಇದರ ಬಗ್ಗೆ ತಿಳ್ಕೊಳ್ಬೇಕು. ಈಗ ದೃಷ್ಟಿಯಲ್ಲಿ ಆರೋಗ್ಯ ಅನ್ನುವಂಥದ್ದು ಏನು? ನಮಗೆ ಆರೋಗ್ಯ ಮನುಷ್ಯನಿಗೆ ಕಾಯಿಲೆ ಇಲ್ಲ ಅಂದರೆ ರೋಗರಹಿತ ಸ್ಥಿತಿ ಅಂತ ಹೇಳುವಂಥದ್ದು ಕಾಲ್ಪನಿಕ. ನಮಗೆ ಅದಕ್ಕೆ ರೋಗ ಬರ್ತದೆ, ಆದರೆ ನಾವು ಅದಕ್ಕೀಗ ಬೇರೆ ಬೇರೆ ರೀತಿಯ ಮಾಪನಗಳಿದ್ದಾವೆ ವೈದ್ಯಕೀಯದಲ್ಲಿ. ಬಿ ಪಿ ಇಷ್ಟಿದ್ರೆ ನಾರ್ಮಲ್ಲು, ಅಥವಾ ಬ್ಲಡ್ ಶುಗರ್ ಲೆವೆಲ್ ಇಷ್ಟಿದ್ರೆ ನಾರ್ಮಲ್ಲು ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಡ್ತಾರೆ. ಆದರೆ ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಒಬ್ಬೊಬ್ಬರ ದೇಹ ಸ್ಥಿತಿ ಒಂದೊಂದಿರ್ತದೆ. ಅವರಿಗೆ ಒಬ್ಬರಿಗೆ ಬ್ಲಡ್ ಶುಗರು ಲೆವೆಲ್ ಹೆಚ್ಚಿಗೆ ಇದ್ರೂ ಕೂಡ ಆರೋಗ್ಯದಲ್ಲಿರ್ತಾರೆ, ಕೆಲವರು ಕಮ್ಮಿ ಇದ್ರೂ ಕೂಡ ಅನಾರೋಗ್ಯ ಪಡ್ತಾರೆ. ಸೊ ಇದಕ್ಕೆ ರೋಗರಹಿತ ಸ್ಥಿತಿ ಅಂತ ನಾವು ಹೋಗಿ ಹೋಗಿ ಅಲ್ಲಿ ಕಾಲಕಾಲ ರುಟೀನ್ ಚೆಕಪ್ ಅಂತ ನನಗೆ ಬಹಳ ಇದ್ದೇವೆ. ನನಗೀಗ ನನಗೆ ಏನಿಸ್ತಂದ್ರೆ ಕಾಯಿಲೆಯ ಹುಡುಕಾಟ ಇದೀಗ. ನಾವೇನೀಗ ಒಂದು ಹೊಸ ಹೊಸ ತಂತ್ರಜ್ಞಾನದಲ್ಲಿ ಕಾಯಿಲೆ ಹುಡುಕಾಟ ಮಾಡ್ತಿದ್ದೀವಿ. ನಮಗೆ ಆರೋಗ್ಯ ಅಂತ ಕೇಳಿದ್ ನೋಡಿ, ನಮಗೆ ಇದು ಕಾಯಿಲೆ ಉಂಟಾ ಅದು ಕಾಯಿಲೆ ಉಂಟಾ ಚೆಕ್ ಮಾಡಿ ಮತ್ತು ರುಟೀನ್ ಚೆಕಪ್ ಮಾಡಬೇಕು ಅಂತ ಈಗ ಆಸ್ಪತ್ರೆಗಳು ವೈದ್ಯರು ಇವರೆಲ್ಲ ಬಹಳ ಕಷ್ಟಪಡ್ತಿದ್ದಾರೆ ಅವ್ರನ್ನ ಆರೋಗ್ಯದಲ್ಲಿ ಇಡಬೇಕು ಅಂತ. ಒಂದು ಸಲ ನಿಮಗೆ ಆ ಮಾಪನಗಳಲ್ಲಿ ಏನಾದರೂ ತಪ್ಪು ಇದರಿಂದ ಅಥವಾ ನಿಮಗೆ ಆರೋಗ್ಯ ಅದು ಒಂದು ಸ್ಟ್ಯಾಂಡರ್ಡ್ ಅಂತಿಲ್ಲ, ನೀವು ಕೊಟ್ಬಿಟ್ರೆ ಅವರಿಗೆ ನಿಮಗೆ ಹೆಸರು ಹೇಳಿಬಿಟ್ರೆ ಸಾಕು ಅರ್ಧ ಸತ್ತ ಹಾಗೆ ಜನ. ಕಾಯಿಲೆ ಹೆಸರು ಕೇಳಿದ್ರೆ ಸಾಕು ಜನ ಅರ್ಧ ಸಾಯ್ತಾರೆ. ಆಮೇಲೆ ಕಾಯಿಲೆ ಉಂಟಂತಾದ್ರು ಕೂಡ ಅದಕ್ಕೆ ಔಷಧಿ, ಬೇರೆ ಬೇರೆ ನಮ್ಮನೆ ಔಷಧಿಗಳು ಅವ್ರದ್ದು ಹೋರಾಟ ಶುರು ಆಗ್ತದೆ. ಆ ಹೋರಾಟದ ಕೆಲವರು ನಿರೋಗಿಗಳು ರೋಗಿಗಳಾಗೋ ಚಾನ್ಸಸ್ ಭಾಳ ಇದೆ. ಸಾಮಾನ್ಯವಾಗಿ ಅಂದ ತಕ್ಷಣ ನಾವು ಹೇಳ್ತೀವಿ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ಥಿಮಿತದಲ್ಲಿ ಇರುವಂತಹ, ಕರೆಕ್ಟ್, ಹೌದು. ಇದರಲ್ಲಿ ಉಂಟಾಗುವಂತಹ ಏರುಪೇರಿಗೆ ಏನು ಕಾರಣ? ಇಲ್ಲ, ನಮಗೆ ಶರೀರ ಶ್ರಮ ಮಾಡಿದರೆ ಬಹುಶಃ ನಮಗೆ ಶಾರೀರಿಕವಾಗಿ ನಾವು ಸರಿಯಾಗಿರ್ತೀವಿ. ಇನ್ನು ಮಾನಸಿಕವಾಗಿ ನಮಗೆ ನಕಾರಾತ್ಮಕ ಚಿಂತನೆಗಳಿದೆ, ಷಡ್ವೈರಿಗಳು ಅಂತ ಹೇಳ್ತೀವಿ, ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲ ಇದೆ. ಇದು ಇಲ್ಲದಿದ್ದರೆ ನಮಗೆ ಶರೀರ ಶ್ರಮ ಮತ್ತು ಪ್ರೀತಿ, ಆರೋಗ್ಯದ ಸ್ಥಿತಿ ಅಂತ ಹೇಳಿದ್ರೆ ಶರೀರ ಶ್ರಮ ಮತ್ತು ಪ್ರೀತಿ. ನಮಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದು ಶ್ರದ್ಧೆಯಿಂದ ಮಾಡಿದರೆ ಶರೀರಕ್ಕೆ ಅಗತ್ಯವಿರುವಷ್ಟು ಆಹಾರ ನಾವು ಸೇವಿಸ್ತೀವಿ, ಅನಗತ್ಯ ಆಹಾರ ನಾವು ಸೇವಿಸೋದಿಲ್ಲ. ಆಮೇಲೆ ಉತ್ತಮ ನಿದ್ರೆ ಬರ್ತದೆ, ನಿಮಗೆ ಶರೀರ ಶ್ರಮ ಆಯಿತು ಅಂದರೆ ಉತ್ತಮ ನಿದ್ರೆ ಬರ್ತದೆ, ವಿಸರ್ಜನೆ ಕ್ರಿಯೆ ಸಮಸ್ಥಿತಿಯಲ್ಲಿರ್ತದೆ. ಇದರಿಂದ ಶಾರೀರಿಕ ಕಾಯಿಲೆ ನಮಗೆ ಕಾಡೋದಿಲ್ಲ. ಇದು ಮನಸ್ಸಿನಲ್ಲಿ ನಾನು ಹೇಳಿದಾಗೆ ನಕಾರಾತ್ಮಕ ಚಿಂತೆಗಳು ಇರಬಾರ್ದು. ಇದು ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಒಂದಕ್ಕೊಂದು ಒಂದು ಲಿಂಕು. ನೀವು ಮಾನಸಿಕವಾಗಿ ಸೋತು ಹೋಗಿಬಿಟ್ರೆ, ಕುಗ್ಗಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಶರೀರದಲ್ಲಿ ಇದಾಗ್ತದೆ, ನಿಮಗೆ ಕಾಯಿಲೆ ಬರಲಿಕ್ಕೆ ಶುರು ಆಗ್ತದೆ, ಬೇರೆ ಬೇರೆ ರೋಗಗಳು ನಿಮ್ಮನ್ನು ಕಾಡ್ತವೆ. ಸೊ ಅದಕ್ಕಾಗಿ ನಮಗೆ ಇದು ಮಾನಸಿಕ ಅಂದರೆ ನಾವು ಇದ್ದದ್ರಲ್ಲಿ ತೃಪ್ತಿ ಪಡೋದು, ನಾವು ಪಡೋದಿಲ್ಲ. ಈಗ ಕೊರಗ್ತಿರ್ತೀವಿ, ನಮ್ಮಲ್ಲಿ ನಾವೆಲ್ಲ ಹೇಳ್ತೀವಿ ಒಂದು ಅಲೆಮಾರಿಗಳು ಅದು ಇರಬಾರ್ದು. ಆ್ಯಕ್ಚುಲಿ ಇದು ನಮಗೆ ಆರೋಗ್ಯಕ್ಕೆ ಬಹಳ ಕೆಟ್ಟದ್ದು. ಅಲೆಮಾರಿಗಳು ತಿರುಗುದು, ಅದು ಅನಗತ್ಯ ತಿರುಗುದು, ನಾವು ಎಲ್ಲೆಲ್ಲೋ ಹೋಗುದು, ಖಾಲಿ ಇಟ್ಸ್ಕೊಂಡು ವಾಪಸ್ ಬರ್ತೀವಿ. ಸೊ ನಾವು ಇದ್ದಲ್ಲಿ ತೃಪ್ತಿ ಪಡುವ ಒಂದು ಇರಬೇಕು. ನಿಸರ್ಗ ನಮಗೆ ನಿಸರ್ಗ ಇದಾಗಬೇಕು, ಎಂಥದ್ದು ಮಾದರಿ ಆಗಬೇಕು. 20 ಲಕ್ಷ ಜೀವಿಗಳಿದ ಅಂತ ಲೆಕ್ಕ ಈ ಪ್ರಪಂಚದಲ್ಲಿ, 20 ಲಕ್ಷ ಜೀವಿಗಳಿಗೆ ಯಾರೂ ಡಾಕ್ಟರ್ ಇಲ್ಲ, ವಕೀಲರಿಲ್ಲ, ಯಾರೂ ಇಲ್ಲ. ಎಷ್ಟು ಚೆನ್ನಾಗಿ ಬದುಕ್ತಾಯಿದ್ದಾವೆ, ನೆಮ್ಮದಿಯಿಂದ ಬದುಕ್ತಾವೆ, ಹಣ ಬೇಡ ಏನು ಬೇಡ ಅವಕ್ಕೆ. ಬಟ್ ನಾವು ಎಲ್ಲ ಇಟ್ಕೊಂಡಿದ್ದೀವಿ, ಎಷ್ಟು ಸುಖ ಶರೀರ ಸುಖಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ನೆಮ್ಮದಿ ಕಳ್ಕೊಂಡು ಬದುಕ್ತಾ ಇದ್ದೀವಿ. ಪ್ರಕೃತಿ ದೂರ ಸರಿದಷ್ಟು ಸಮಸ್ಯೆಗಳು ಜಾಸ್ತಿ, ಕಷ್ಟ ಜಾಸ್ತಿ ಬರ್ತದೆ ಸರ್. ಸರ್, ಈಗ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ವಿಧಾನ ಅಂದರೆ ಹೇಗೆ, ಆಮೇಲೆ ಇಂಥ ಆಹಾರವನ್ನು ಹೇಗೆ ಪಡ್ಕೊಳ್ಳುವಂತಹದ್ದು, ಹೇಗೆ ತಯಾರು ಮಾಡುವಂಥದ್ದು? ನಮಗೆ ಆಹಾರ ಅಂತ ಹೇಳಿದ್ರೆ ನಮಗೆ ತಾಜಾ ಫ್ರೆಶ್, ಈಗ ನಮಗೆ ನಿಸರ್ಗ ಎಲ್ಲದಕ್ಕೂ ನಿಸರ್ಗವೇ ಮಾದರಿ ಆಗ್ತದೆ. ನೋಡಿ, ಪ್ರಾಣಿಗಳು ಪಕ್ಷಿಗಳು ಫ್ರೆಶ್ ತಾಜಾ, ಇವತ್ತು ಅದು ಏನು ಅವಕ್ಕೆ ಸಿಗ್ತದೆ ಅದನ್ನು ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ತೇವೆ, ಹೊಟ್ಟೆ ತುಂಬಿದ ಕೂಡ ಸುಮ್ಮನೆ ಇರ್ತವೆ, ಮತ್ತೆ ಜಾಸ್ತಿ ಹಾಕೋದಿಲ್ಲ. ಇಂಥ ಆಹಾರ ನಾವು ಕೂಡ ಒಂದು ನಿಸರ್ಗದ ಒಂದು ಜೀವಿ, ನಮಗೂ ಕೂಡ ಇದು ಮಾದರಿ ಆಗಬೇಕು. ನಾವು ಬೇರೆ ಬೇರೆ ರೀತಿಯ ಆಹಾರ, ಈಗ ಏನೇನು ಕೃತಕ ಆಹಾರ ನಾವು ತಯಾರು ಮಾಡ್ತೀವಿ, ಬಹುಶಃ ಇದನ್ನು ಬಿಟ್ಟರೆ ನಮಗೆ ಬಹುಶಃ ಕಾಯಿಲೆ ಬರೋದೇ ಇಲ್ಲ. ನಾವು ಬಾಯಿ ರುಚಿಗಂತ ಏನೆಲ್ಲ ತಿಂತೀವಿ, ಎಷ್ಟು ಬೇಕರಿಗಳು, ಆಮೇಲೆ ಸಿಹಿ ತಿಂಡಿ, ಕರು ತಿಂಡಿ, ಐಸ್ ಕ್ರೀಮು, ಏನೆಲ್ಲ ಇದೆ ಸರ್, ಪ್ರತಿ ಒಂದು ಕೂಡ ನಮಗೆ ಅನಾರೋಗ್ಯ ಕಡೆಗೆ ನಮ್ಮನ್ನು ತಳ್ತಾ ಇದೆ. ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ಹೊಟ್ಟೆಗೆ ಅದಕ್ಕೆ ನಮಗೆ ಪ್ರಮಾಣ ಕೂಡ, ನಮಗೆ ಬೇರೆ ಬೇರೆ ಕಡೆಯಲ್ಲಿ ಪ್ರಮಾಣ ಕೂಡ ಸಿಗ್ತದೆ. ಒಬ್ಬರಿಗೆ ಒಂದು ದಿವಸಕ್ಕೆ 600 ಗ್ರಾಮ್ಕ್ಕಿಂತ ಜಾಸ್ತಿ ಆಹಾರ ಬೇಕಾಗಿಲ್ಲ. ನಾವು ಜಾಸ್ತಿ ಜಾಸ್ತಿ ಹೊಟ್ಟೆ ತುಂಬ ತಿಂದು ಬಾಯಲ್ಲಿ ಮೂಗಲು ಬರೋರು ಕೆಲಸ ತಿಂತೇವೆ, ರುಚಿ ಉಂಟು ಸ್ವೀಟ್ಸ್ ಗೀಟ್ಸ್ ಅಂತ ಹೇಳ್ಕೊಂಡು ಆಮೇಲೆ ಒದ್ದಾಡ್ತಿರ್ತೀವಿ. ಡಾಕ್ಟ್ರ್ ಹತ್ರ ಸ್ವೀಟ್ಸ್ ತಿನ್ನೋದು 5 ರೂಪಾಯಿದು 10 ರೂಪಾಯಿದು ಸ್ವೀಟ್ಸು, 500 ರೂಪಾಯಿ ಡಾಕ್ಟ್ರ್ ಖರ್ಚು ಮಾಡೋಕ್ಕಾಗುತ್ತೆ. ಅಂಥ ಪರಿಸ್ಥಿತಿ ನಾವೇ ತಂದುಕೊಳ್ತೀವಿ. 200 ಗ್ರಾಮ್ ಧಾನ್ಯ, 100 ಗ್ರಾಮ್ ಹಣ್ಣು ಹಂಪಲು, 300 ಗ್ರಾಮ್ ತರಕಾರಿ, ಇಷ್ಟಿದ್ರೆ ಸಾಕು. ನೀವು ಮತ್ತೆ ಏನು ತಿನ್ನೋ ಅಗತ್ಯ ಇಲ್ಲ, ನಾವೀಗ ತಿನ್ನೋದೆಲ್ಲ ಬ್ಯಾಡದೇ ತಿಂತಾ ಇದ್ದೀವಿ. ಆಮೇಲೆ 300 ಗ್ರಾಮ್ ತರಕಾರಿಯಲ್ಲಿ ಒಂದೇ ನಮ್ಮ ತರಕಾರಿ ಅಲ್ಲ, ಹಸಿರು ಸೊಪ್ಪು 100 ಗ್ರಾಮ್ಸು, ಗಡ್ಡೆ ಗೆಣಸು 100 ಗ್ರಾಮ್ಸು, ಆಮೇಲೆ ಮೊಳಕೆ ಬೆರೆಸಿದ ಕಾಳು ಇತರ ತರಕಾರಿ, ಇದು ಬ್ಯಾಲೆನ್ಸ್ ಇರಬೇಕು. ನಮಗೆ ಪೌಷ್ಟಿಕ ಇಲ್ಲಾಂದರೆ ಪೌಷ್ಟಿಕಾಂಶದ ಕೊರತೆಯಿಂದ ನಮಗೆ ಆರೋಗ್ಯ ಬರ್ತದೆ. ಇನ್ನೊಂದು, ಅಗತ್ಯಕ್ಕಿಂತ ಜಾಸ್ತಿ ಸೇವನೆ ಮಾಡ್ತೇವೆ ನಾವು. ಎಷ್ಟು ತಿಂತೀವಿ ಅನ್ನೋದಕ್ಕಿಂತ ಏನು ತಿನ್ನುತ್ತೀವಿ, ಹಾಂ, ಅದು ಮುಖ್ಯ. ಅದರೊಳಗೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಿರಬೇಕು ನಮಗೆ.

ಒಂದು 40-50% ಹಾಳಾಯ್ತಂದ್ರೆ ಮತ್ತೆ ಮುಗಿದೋಯ್ತು ನಮಗೆ, ನಾವು ಪ್ರಪಂಚ ಬಿಟ್ಟು ಹೋಗಬೇಕಾಗುತ್ತೆ. ಆ ಲಿವರ್ ಅಷ್ಟು ರೀಜನ್ರೇಷನ್ ಆಗೋದಿಲ್ಲ, ಅದು ಯಾವ ಔಷಧಿ ಸಿಸ್ಟಮ್ ಇಲ್ಲ ಅದನ್ನು ರೀಜನ್ರೇಟ್ ಮಾಡಲಿಕ್ಕೆ. ಹಾಗೆ ಆ ಬಿಸಿ ಮತ್ತು ತಂಪು, ಐಸ್ ಕ್ರೀಮ್ ತಿನ್ನೋದು, ಆ ಇದು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡ್ತಿರ್ತಾರೆ ಆ ಕ್ಯಾಂಡ್ ಈಚೆ ಸಣದು, ಅದರಲ್ಲೆಲ್ಲ ಏನಿರ್ತಾರೆ ನಮಗೆ ಗೊತ್ತಿಲ್ಲ. ಅಂಥದ್ದನ್ನು ತಿಂದು ಈ ಮಕ್ಕಳ ಮುಂದಿನ ತಲೆಮಾರಿನ ಆರೋಗ್ಯನ ಕೂಡ ಹಾಳು ಮಾಡ್ತಾಯಿದ್ದೀವಿ. ಬಹುಶಃ ನಮಗೆ ಆ ಫ್ರಿಜ್ಜದ ನೀವು ಪ್ರಿಸರ್ವ್ ಮಾಡಲಿಕ್ಕೆ ಬಳಸ್ಕೊಳ್ಳಿ, ಹೊರಗೆ ತಂದು ಅದನ್ನು ಬಿಸಿ ಮಾಡಿ ಉಗುರು ಬೆಚ್ಚ, ಅಂದರೆ ಟೆಂಪ್ ರೂಮಿನ ವಾತಾವರಣ ಎಷ್ಟಿದೆ ಅಷ್ಟರಲ್ಲೇ ಅದು ಬರಬೇಕು, ಜಾಸ್ತಿ ಬಿಸಿ ಜಾಸ್ತಿ ಆಗಬಾರ್ದು. ಇದು ನಮಗೆ ಗೊತ್ತಾದರೆ ಬಹುಶಃ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನಸ್ಸಿಗೆ ಕೂಡ ಹಿತ ನಮಗಂತರದ್ದು, ಇದು ಇದು ಫ್ರೆಶ್ ನಾವು ತಿಂತಾ ಇದ್ದೀವಿ ಅಂತ. ಆಮೇಲೆ ಈಗ ಎಷ್ಟೋ ಸಾರಿ ನಾವು ಯೋಚನೆ ಮಾಡ್ತೀವಿ, ಈಗ ಹಲ್ಲು ತಿಕ್ಕುವುದಕ್ಕೆ ಉಪಯೋಗಿಸುವಂಥ ಪೇಸ್ಟ್ಗಳಾಗ್ಬೋದು ಅಥವಾ ಒಂದು ಸೌಂದರ್ಯವರ್ಧಕಗಳಾಗ್ಬೋದು, ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಇಂಥ ವಸ್ತುವನ್ನು ಹೇಗೆ ತಯಾರು ಮಾಡಿ ಬಳಸ್ಬೋದು ಅಂತ ಮನೆಯಲ್ಲಿ. ಓಕೆ, ನಮಗೆ ಸೌತ್ ಕೆನರಾ ಈ ಕರಾವಳಿ ಪ್ರದೇಶದವರಿಗೆ ಬಹುಶಃ ಪೇಸ್ಟ್ ಉಪಯೋಗಿಸುವ ಅಗತ್ಯವೇ ಇಲ್ಲ ಅನಿಸುತ್ತೆ ನನಗೆ. ಪೇಸ್ಟ್ನಲ್ಲಿ ಹಾನಿಕಾರಕ, ಇದು ಪಾಶ್ಚಾತ್ಯ ರಾಷ್ಟ್ರಗಳಿಂದ ನಮಗೆ ಬಂದದ್ದು, ಅದರಲ್ಲಿ ಸುಮಾರೆಲ್ಲ ಹಾಕಿರ್ತಾರೆ. ಒಂದು ಪೇಸ್ಟ್ ತಯಾರು ಮಾಡೋದು ಅಂತಿದ್ದಿಲ್ಲ, ಒಂದು ಚಾಕಿನ ಪೌಡರು, ಆಮೇಲೆ ಎಲುಬಿನ ಪೌಡರು, ಆಮೇಲೆ ಸೋಡಿಯಂ ಲಾರೈಟ್ ಸಲ್ಫೇಟ್ ಅಂತದ್ದು, ಮತ್ತು ಪರಿಮಳ ಬಣ್ಣ ಎಲ್ಲ ಹಾಕಿರ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಮಾಡುವಂಥದ್ದು. ಈಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಭಾಳ ವೆಜಿಟೇರಿಯನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೂ ಕೂಡ ಇವೆಲ್ಲ ಹಾಕಿದ್ರೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಪೇಸ್ಟ್ ತಯಾರು ಮಾಡ್ತೀವಿ. ಇನ್ನೊಂದು ಸೋಡಿಯಂ ಲಾರೈಟ್ ಸಲ್ಫೇಟ್ ಅಂತ ಹೇಳೋ ಒಂದು ಕೆಮಿಕಲ್ಸ್ ಹಾಕ್ತಾರೆ. ಈ ಕೆಮಿಕಲ್ಸು ನಿಮ್ಮ ಫಿನಾಯ್ಲಲ್ಲಿ ಅಥವಾ ಹಾರ್ಪಿಕ್ಕಲ್ಲಿ ಬಳಸುವ ಕೆಮಿಕಲ್, ಹೊಟ್ಟೆಯೊಳಗೆ ಹೋದರೆ, ಸಣ್ಣ ಮಕ್ಕಳ ಹೊಟ್ಟೆಯೊಳಗೆ ಹೋದರೆ ನಿಮಗೆ ಬಹಳ ರೀತಿಯ ಅನಾಹುತಗಳು ಬರ್ತವೆ. ಅದಕ್ಕೆ ನ್ಯಾಚುರಲಾಗಿ 3-in-1 ನಾನು ಹೇಳ್ತೀನಿ, 3-in-1 ಸೌಲಭ್ಯ ನಮ್ಮ ಮನೆ ಹತ್ರ ಇದೆ ಅಂತ, ಗೇರೆಲ್ಲ ತಗೊಳ್ಳಿ, ಅದನ್ನು ಅದರ ಈ ಮಧ್ಯದ ತೆಗಿರಿ, ಅದು ಟಂಗ್ ಕ್ಲೀನರ್, ನಾಲಿಗೆ ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಅದು. ಅದನ್ನು ರೋಲ್ ಮಾಡಿ ಬ್ರಷ್ ಆಗಿ ಮಾಡ್ಕೊಳ್ಳಿ, ಬೆಳಿಗ್ಗೆ ತಿಕ್ತಾ ಇರಿ ಮೇಲೆ ಕೆಳಗೆ, ಅದು ಏನು ಸರಿಯಾದ ಕ್ರಮದಲ್ಲಿ ತಿಕ್ಕಿದ್ರೆ ಅದು ಬ್ರಷ್ ದಿನ ಹೊಸ ವಸ್ತು, ನಿಮಗೆ ಅದು ಚೇಂಜ್ ಮಾಡೋದು, ಇದಕ್ಕೆ 1 ತಿಂಗಳಿಗೆ 15 ದಿವಸ ಚೇಂಜ್ ಮಾಡಬೇಕು, ನಾವು ಮಾಡಲ್ಲ ಆ್ಯಕ್ಚುಲಿ ಸಾಮಾನ್ಯ, ಇದು ದಿನ ಫ್ರೆಶ್. ಆಮೇಲೆ ಅದರಲ್ಲಿ ಬರ್ತದೆ ಏನು ರಸ, ಅದು ಒಗರು, ನಮಗೆ ಷಡ್ ರಸ ನಮ್ಮ ಹೊಟ್ಟೆ ಒಳಗೆ ದಿನ ಹೋಗಬೇಕು, ಉಪ್ಪು ಹುಳಿ ಸಿಹಿ ಖಾರ ಕಹಿ ಮತ್ತು ಒಗರು. ಮಾವಿನೆಲೆ, ಗೆರೆಲೆ ಬೆಸ್ಟು, ನಮಗೆ ಮಾವಿನೆಲೆಯಲ್ಲಿ ಒಸಡು ಗಟ್ಟಿ ಆಗುವ ಗುಣ ಇದೆ, ಚಗುರು ಮತ್ತು ಹೊಟ್ಟೆಗೆ ಹೋಗಬೇಕು, ನಾವು ನುಂಗಬೇಕು, ಅದನ್ನ ಉಗಿಲಿಕ್ಕಿಲ್ಲ. ಗೇರೆಲೆಯಲ್ಲಿ ದಂತಕ್ಷೇಣಿವಾರ ಗುಣ ಇದೆ. ಸೊ ಇಷ್ಟೇ ಸಾಕು ನಮಗೆ, ನೀವು ದಂತ ಮಹಿದ್ರ ಬಗ್ಗೆ ಬಹುಶಃ ಬೇಸ್ ದೇವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ, ನಾವು ಇದು ಎರಡು ನಾವು ಬಳಸ್ಕೊಳ್ಳಿಕ್ಕೆ ಇದು ಮಾಡಿದರೆ ಇನ್ನು ಬೇಕೆ. ಅಫ್ಕೋರ್ಸ್ ನಮಗೆ ಹಳ್ಳಿ ಬಿಟ್ಟರೆ ಅಥವಾ ಮನೆ ಹತ್ರ ಮರ ಗಿರ ಬಳಸ್ಕೊಳ್ಳೋ ಅವಕಾಶ ಇಲ್ಲದ್ರೆ ಅನಿವಾರ್ಯ ಪೇಟೆಯವರಿಗೆ ಮಾಡಬೇಕು ಅಂತ ಹೇಳಿದ್ರೆ ಹಲ್ಲಿನ ಪುಡಿ ತಯಾರು ಮಾಡಲಿಕ್ಕಾಗುತ್ತೆ, ತಯಾರು ಮಾಡುವ ಮಾಹಿತಿ ನಮ್ಮ ಹತ್ರ ಇದೆ, ಸಿಗ್ತದೆ, ಎಲ್ಲೂ ಸಿಗ್ತದೆ. ಅದನ್ನು ಮನೆಯಲ್ಲೇ ಸರಿ ನೈಸಾಗಿ ಪೌಡ್ರ್ ಮಾಡಿಕೊಂಡು, ಯಾಕಂದರೆ ದರ್ಗು ನಿಮಗೆ ಇದ್ರಲ್ಲಿ ತಿಕ್ಕದು ಉಪ್ಪಲ್ಲಿ ತಿಕ್ಕದು ಬಹುಶಃ ನಿಮ್ಮ ಹೊಸಳನ್ನು ಡ್ಯಾಮೇಜ್ ಮಾಡ್ತಾರೆ, ಬಹಳ ತುಂಬ ನೈಸಾಗಿರಬೇಕು, ಅದನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ನಾನೊಂದು ಸಣ್ಣ ಪುಸ್ತಕ ಬರೆದೇನೆ, ನಮಗೆ ನಮ್ಮ ಆರೋಗ್ಯಕ್ಕೆ ನಮ್ಮೂರ ವನಸ್ಪತಿಗಳು ಅಂತ ಒಂದು ಪುಸ್ತಕ ಇದೆ, 64 ಪೇಜಿದು, 20 ರೂಪಾಯಿ ಕ್ರಯ ಅದಕ್ಕೆ ಪ್ರಿಂಟಿಂಗ್ ಕಾಸ್ಟು. ಬಹುಶಃ ಮುಂದೆ ಎಲ್ಲ ಸಿಕ್ಕರೆ ತೊಗೊಳ್ಬೋದು, ಬಹುಶಃ ಕೆಲವೆಲ್ಲ ಇಂಥದ್ದು ಕಷಾಯ ಪುಡಿ ಇದು ಮಾಡೋಲ್ಲ, ಮಾಹಿತಿ ಅದರಲ್ಲಿದೆ. ಸೊ ನಮಗೆ ಮಾಹಿತಿಗಳಿದ್ದಾವೆ, ಏನು ನಾನೇನು ಸೃಷ್ಟಿ ಮಾಡಿದಲ್ಲ, ಇದೆಲ್ಲ ನಮ್ಮ ಹತ್ರ ಇದ್ದಾವೆ, ಒಟ್ಟು ಮಾಡಿ ಕೊಟ್ಟದಷ್ಟೇ. ಆಮೇಲೆ ಬಹುಶಃ ಈ ಸೌಂದರ್ಯವರ್ಧಕದ ಬಗ್ಗೆ, ಸೌಂದರ್ಯವರ್ಧಕಗಳು ಬಹುಶಃ ನಮಗೆ ಅಗತ್ಯ ಇಲ್ಲ, ನಾವು ತಿನ್ನುವ ಆಹಾರದಲ್ಲಿ ನಮಗೆ ಮುಖದ ಕಾಂತಿ ಬರಬೇಕಂತಿದ್ದರೆ ಆಂತರಿಕ ಸೌಂದರ್ಯ ಇದ್ದರೆ ಬಾಹ್ಯ ಸೌಂದರ್ಯ. ಎಕ್ಸಾಕ್ಟ್ಲಿ, ನಮಗೆ ಸೌಂದರ್ಯ ನಾವು ಯಾಕೆ ಮುಖ ಎಲ್ಲ ಚೆನ್ನ ಮಾಡ್ಕೊಡ್ತೀವಿ, ಬಣ್ಣ ಬಣ್ಣ ಹಾಕ್ಕೊಂಡು ಹೋಗಿದ್ರೆ ಇನ್ನೊಬ್ಬರು ನಮ್ಮನ್ನು ಗುರುತಿಸಬೇಕು, ನಮ್ಮನ್ನು ಹೊಗಳಬೇಕು ಅಂತ, ಓ ಏನು ಚೆಂದ ಅಂತ. ಇದು ಅಷ್ಟೇ ಸೀಮಿತ, ಅದು ಸ್ಕಿನ್ ಡೀಪ್ ಅಂತ ಹೇಳ್ತಾರೆ, ಬ್ಯೂಟಿ ಸ್ಕಿನ್ ಡೀಪ್ ಅಂತ. ನಿಮಗೆ ಹೊಟ್ಟೆಗೆ ನೀವು ಸರಿಯಾದ ಆಹಾರ ತಗೊಳ್ದಿದ್ರೆ, ಪೌಷ್ಟಿಕ ಆಹಾರ ತಗೊಳ್ದಿದ್ರೆ, ಪ್ರೋಟೀನ್ ಇರುವ ಆಹಾರ ತಗೊಳ್ದಿದ್ರೆ ನಿಮಗೆ ಸೌಂದರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಕ್ಷಣಿಕ ಅಷ್ಟೇ. ಸೊ ಇದಕ್ಕೆ ನಿಮಗೆ ಲೋಳೆಸರ ಅಂತ ನಮ್ಮ ಹತ್ರ ಕುಮಾರಿ ಅಂತ ಹೇಳ್ತೀವಿ, ಕುಮಾರಿ ಬಳಸಿದ್ರೆ ಯಾವಾಗಲೂ ಕುಮಾರಿ ಹಾಗೆ ಕಾಣ್ತೀರಿ ಅಂತ, ಅಂದರೆ ಚರ್ಮ ಕಾಂತಿ ಎಷ್ಟು ಚೆನ್ನಾಗಿರ್ತದೆ. ಇನ್ನು ದಾಸವಾಳ ಸೊಪ್ಪು ಬಳಸಿ, ಸೀಗೆಕಾಯಿ ಬಳಸಿ ಕೂದಲಿಗೆ ಸೀಗೆ, ಇನ್ನು ಶ್ಯಾಂಪು ಕೂಡ ಅಷ್ಟೇ, ದಾಸವಾಳ ಸೊಪ್ಪಿನ ಇದು ರಸ ತೆಗೆದು ತಲೆ ಹಾಕಿದರೆ ಬಹುಶಃ ಯಾವ ಶ್ಯಾಂಪು ಬೇಡ ನಮಗೆ. ಇನ್ನು ಸೀಗೆಕಾಯಿ ಅದನ್ನ ಬಳಸಿದರೆ ಈ ಶ್ಯಾಂಪು ಎಲ್ಲ ಅಗತ್ಯ ಇಲ್ಲ, ಇವೆಲ್ಲ ಕೃತಕ, ನಿಮಗೆ ಕೂದಲಿಗೆ ಕೂದಲಿನ ಬುಡವನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ನಮಗೆ ಪ್ರೋಟೀನ್ ಬೇಕು, ನಮಗೆ ಕಾಂತಿ ಬರ್ತದೆ. ಸೊ ಅದಕ್ಕೆ ಬೇರೆ ಬೇರೆ ಇದೆ, ಲೋಳೆ ಸರದ ಒಳಗಿನ ಜೆಲ್ಲನ್ನು ತೆಗೆದು ನೀವು ಹೊಟ್ಟೆಗಳು ತೊಗೋಬೋದು. ಸೊ ತನ್ನಷ್ಟಕ್ಕೆ ನಿಮಗೆ ದೇಹದಲ್ಲಿ ಚರ್ಮದ ಕಾಂತಿ. ವೃದ್ಧಾಪ್ಯದ ಸಮಸ್ಯೆಗೆ ಉತ್ತರ, ನಮಗೆ ವೃದ್ಧಾಪ್ಯ ಹ್ಯಾಕ್ ಕಾಣ್ತ ಅಂತ ಹೇಳಿದ್ರೆ ಮೈ ಎಲ್ಲ ನೇರಿ ಕಟ್ಟಿದ ಕೂಡ ಒಂದು ವೃದ್ಧರು ಅಂತ ಅನಿಸ್ಬಿಡುತ್ತೆ ನಮಗೆ. ಇದು ನಿಮಗೆ ವೃದ್ಧಾಪ್ಯ ಆಗದ ಹಾಗೆ, ಅಂದರೆ ಚರ್ಮ ನೇರಿ ಕಟ್ಟೋದಿಲ್ಲ. ಇನ್ನೊಂದು ನಮ್ಮ ಹತ್ತಿದೆ ಶತಾವರಿ ಅಂತ, ಹಲವು ಮಕ್ಕಳ ತಾಯಿ ಬೀರು ಅಂತ ಹೇಳ್ತೀವಿ, ಇದು ನಿಮಗೆ ವೃದ್ಧಾಪ್ಯ ಅಂದರೆ ಚರ್ಮ ನೆರಿ ಕಟ್ಟದ ಹಾಗೆ ಮತ್ತು ತಾಯಿಯ ಹಾಲಿಗೆ ಸಮಾನ. ನಮಗೆ 3 ತಿಂಗಳು ಯಾವ ಆಹಾರವೂ ಬೇಕಾಗಿಲ್ಲ. ತಾಯಿ ಹಾಲಲ್ಲೇ ನಮಗೆ ಸಮಧಾತು 7 ನಮೂನಿಯ ಧಾತುಗಳು ನಮಗೆ ಇರ್ತವೆ, ಅದು ನಮಗೆ ಆರೋಗ್ಯಕ್ಕೆ. ಅದು ಧಾತುಲಿ ಹೆಚ್ಚು ಕಡಿಮೆ ಆದರೆ ನಮಗೆ ಅನಾರೋಗ್ಯ ಇರ್ತದೆ. ಸೊ ಇದರಲ್ಲಿ ಅಷ್ಟು ತಾಯಿಗೆ ಹಸಲಲ್ಲಿ ಎಷ್ಟು ಪೋಷಕಾಂಶ ಅಷ್ಟು ಇದೆ. ಸದಾವರಿ ಗಡ್ಡೆ ಒಂದೊಂದು ಇದ್ರ ಬುಡದಲ್ಲಿ 100 ಗಡ್ಡೆ ಇರ್ತದೆ ಸಪುರ ಸಪುರ. ಅದನ್ನು ಬಹುಶಃ ನಾವು ಬಳಸಬೇಕು ನಮ್ಮ ಆಹಾರದಲ್ಲಿ. ದನಕ್ಕೆ ಹಾಕಿದರೆ ದನಿಗೆ ಹಾಲು ಜಾಸ್ತಿ ಆಗ್ತದೆ. ಸೊ ಅಷ್ಟು ಇದು ನಮ್ಮ ಪ್ರಕೃತಿ ಅದ್ಭುತ. ಆಮೇಲೆ ಈಗ ಈ ಸಾತ್ವಿಕ ಆಹಾರ ಎನ್ನುವಂಥದ್ದು ನಮ್ಮ ಮಾನಸಿಕ ಸ್ಥಿಮಿತವನ್ನು ಕೂಡ ಕಾಪಾಡ್ತದೆ ಎನ್ನುವಂಥ ಒಂದು ಮಾತು ಖಂಡಿತ. ಇದ್ರ ಬಗ್ಗೆ ಹೇಳಿ. ಇಲ್ಲ, ನಮಗೆ ಸಸ್ಯಾಹಾರ ನಮ್ಮ ಜೀರ್ಣಾಂಗಕ್ಕೆ ಹೊಂದುವಂಥದ್ದು. ನಾವು ಸಸ್ಯಾಹಾರಿ ಪ್ರಾಣಿ, ನಮಗೆ ಈಗ ನಾವು ಮಾಂಸಾಹಾರಿ ಪ್ರಸಾರಿಂದ ಮಾಡ್ಕೊಂಡು ನಾವು ಮಾಂಸಾಹಾರವನ್ನು ಒತ್ತಾಯಪೂರ್ವಕವಾಗಿ ಹೊಟ್ಟೆ ಹಾಕ್ತಾ ಇದ್ದೀವಿ. ಅಗತ್ಯ ಇಲ್ಲ ಆ್ಯಕ್ಚುಲಿ. ನಿಮಗೆ ಮಾಂಸಾಹಾರದಲ್ಲಿ ಸಿಗುವ ಎಲ್ಲ ಪೌಷ್ಟಿಕ ನಮಗೆ ಸಸ್ಯಾಹಾರದಲ್ಲಿ ಉಂಟು. ಅದನ್ನು ಆ ಪ್ರಮಾಣಕ್ಕೆ ಸರಿಯಾಗಿ ನಾವು ಬಳಸ್ಕೊಂಡ್ರೆ ಬಹುಶಃ ನಮ್ಮ ಆರೋಗ್ಯಕ್ಕೆ ಯಾವುದು ಬೇರೆ ಬೇಕಾಗಿಲ್ಲ. ಆಹಾರದಲ್ಲಿ ಆರೋಗ್ಯ ಅಂತ ನಮಗೆ ಒಂದು ಪ್ರಜ್ಞೆ ಬಂದರೆ ನಾವು ಇದೆಲ್ಲ ಹೋಗ್ತೀವಿ. ನಮಗೆ ಪ್ರೋಟೀನ್ ಬೇಕು. ನಾವು ಸಾಮಾನ್ಯವಾಗಿ ಮಾಂಸಾಹಾರದಲ್ಲಿ ಮೀನಿನಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಅಂತ ಲೆಕ್ಕ. 18% ಪ್ರೋಟೀನ್ ಇದೆ ಅಂತ ಹೇಳಿದ್ದಾರೆ. ನೀರೇ ಎಲ್ಲ ಇದರ ಪ್ರಾಣಿಗಳ ಶರೀರದಲ್ಲೂ ಕೂಡ 72% ನೀರೇ. ನಾವೇನು ಭಾಳ ತಿಂದು ಕೂಡಲೇ ಭಾಳ ಪೌಷ್ಟಿಕ ನಮಗೆ ಸಿಗುವುದಿಲ್ಲ. ಈ ಫಿಶಲ್ಲಿ 18% ಪೌಷ್ಟಿಕಾಂಶ ಇದೆ. ಅದೇ ನೀವು ಮೊಳಕೆ ಬರಿಸಿದ ಕಾಳು, ಭಾಳ ಸಿಂಪಲ್, ದಿನಕ್ಕೆ ಒಂದು ಸ್ವಲ್ಪ ಆದರೂ ನೀವು ಮೊಳಕೆ ಬರೆಸಿದ ಕಾಳು ತಿನ್ನಬೇಕು, ಬೇರೆ ಬೇರೆ ರೀತಿಯ ಕಾಳುಗಳನ್ನು. ಮೊಳಕೆ ಬರೆಸಿದ ಕಾಳಲ್ಲಿ 32% ಪ್ರೋಟೀನ್ ಇದೆ. ಸೊ ನಮಗೆ ಇದರಲ್ಲೇ ಗೊತ್ತಾಗ್ತದೆ ಯಾವ್ದು ನಮಗೆ ಬೇಕಂತ. ಸೊ ಸಸ್ಯಾಹಾರ ಜೀರ್ಣಾಂಗ ಇರೋರಿಗೆ ಸಸ್ಯಾಹಾರ ಸೂಕ್ತ. ಉಳಿದ ಆಹಾರ ಹಾಕಿದರೆ ಒತ್ತಾಯಪೂರ್ವಕ ಹಾಕ್ತೀರಿ, ಜೀರ್ಣ ಆಗ್ಬೋದು ಆಗೋದಿಲ್ಲ ಅಂತಿಲ್ಲ, ಅದರೊಟ್ಟಿಗೆ ಬೇರೆ ಬೇರೆ ರೀತಿಯ ಏರುಪೇರುಗಳು ಆರೋಗ್ಯದಲ್ಲಿ ಆಗಲಿಕ್ಕೆ ಕಾರಣ ಆಗ್ಬೋದು ಆಗ್ತದೆ. ಆಮೇಲೆ ಈಗ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸುಖವಾದಂಥ ಒಂದು ನಿದ್ದೆ ಇಷ್ಟರ ಮಟ್ಟಿಗೆ ಪ್ರಾಮುಖ್ಯ ಅಂತ. ಓಕೆ, ನಮಗೆ ನಮ್ಮಲ್ಲಿ ಒಂದು ಗಾದೆ ಇದೆ, ಭಾಳ ಚೆನ್ನಾಗಿ ಖುಷಿ ಆಗ್ತದೆ, ನನಗೆ ಹೇಳ್ತೀನಿ. ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇದ್ರೆ, ಅದನ್ನ ಬಿದ್ದ ಕೂಡಲೇ ನಿದ್ದೆ, ಎದ್ದ ಕೂಡಲೇ ಲದ್ದಿ. ಹೌದು, ಇದು ನಮ್ಮ ಕಾರ್ಯಕ್ರಮ ಇದ್ರೆ ಬಹುಶಃ ನಾವು ಆರೋಗ್ಯ ನಾವೆಲ್ಲ ಆರೋಗ್ಯವನ್ನು ಹ್ಯಾಕ್ ಹಿಂದಿನ ಪಂಡಿತರೆಲ್ಲ ಏನು ಬಹಳ ಯಂತ್ರಗಳು ತಂತ್ರಗಳು ಅಂತದಿರಲಿಲ್ಲ. ಅವರು ಹೋದ ಕೂಡಲೇ ಆ ಡಾಕ್ಟ್ರು ಆ ವೈದ್ಯರು ಕೇಳ್ತಿರೋದು, ಫಸ್ಟ್ ಕೇಳಿದ ನಿಮಗೆ ಹಸಿವೆ ಹೇಗಾಗುತ್ತೆ ಅಂತ, ನೆಕ್ಸ್ಟ್ ಕ್ವಶನ್ ನಿದ್ದೆ ಹೇಗಾಗುತ್ತೆ ಅಂತ, ನೆಕ್ಸ್ಟ್ ಅದರ ಕ್ವಶನ್ ವಿಸರ್ಜನೆ ಹೇಗಾಗುತ್ತೆ ಅಂತ. ಇದು ಮೂರಲ್ಲಿ ನಮಗೆ ಆರೋಗ್ಯ ಇದಾಯಿತು. ಸೊ ನಮಗೆ ನಿದ್ದೆ ಬರಬೇಕು. ಮಲಗಿದ ಕೂಡಲೇ ಅದು ನೀವು ಶರೀರ ಶ್ರಮ ಮಾಡಿದರೆ ಮಾತ್ರ ಬರ್ತದೆ. ಶರೀರ ಶ್ರಮ ಮಾಡಿ ಮಲಗುವ ಹೊತ್ತಿನಲ್ಲಿ ನೀವು ಏನು ಚಿಂತೆ ಇಟ್ಕೋಬಾರ್ದು. ನಾವೆಲ್ಲ ಈಗ ಬೇರೆ ಬೇರೆ ಚಿಂತೆಗಳನ್ನು ಹೊತ್ಕೊಂಡೇ ಮಲ್ತಿರ್ತೀವಿ, ಒಂದು 1/2 ಗಂಟೆ 3/4 ಗಂಟೆ ಹೊರಡಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಬೇರೆ ಎಚ್ಚರಿಕೆ ಆಗ್ತದೆ, ನಾಳೆ ಏನೇನು ಆಗಬೇಕು ಇದೆಲ್ಲ ನಮ್ಮ ತಾಪತ್ರ ಇಟ್ಕೊಂಡು ನಾವು ಮಲ್ತೀವಿ. ಹಾಗೆ ಮಾಡಿ ಬಿದ್ದ ಕೂಡಲೇ ಅಂದರೆ ನಮಗೆ 10 ಗಂಟೆಗೆ ನಾವು ಮಲ್ತೀವಿ ಅಂತಿದ್ರೆ 5 ಗಂಟೆವರೆಗೆ ನಮಗೆ ಎಚ್ಚರಿಕೆ ಆಗಬಾರ್ದು. ಬ್ರಾಹ್ಮಿ ಮುಹೂರ್ತ ಹೇಳಬೇಕು, 4:30 to 6 ಗಂಟೆ ಈ ಟೈಮಲ್ಲಿ ಎದ್ದರೆ ನೀವು ಇಡೀ ದಿನ ಫ್ರೆಶ್ ಆಗಿರ್ತೀರಿ. ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇದು ನಿಮಗೆ ಆರೋಗ್ಯದ ಲಕ್ಷಣ. ಮತ್ತು ಎದ್ದ ಕೂಡಲೇ ಲದ್ದಿ ಅಂತ, ನಮಗೆ ಪಾಯಕಾನ ಕಾರ್ಯಕ್ರಮ ಫಸ್ಟ್ ಅದಿರಬೇಕು. 2-3 ನಿಮಿಷದಿಂದ ಜಾಸ್ತಿ ಕೂತ್ಕೋಬಾರ್ದು. ನಾವೀಗ ಕೆಲಸ ಎಲ್ಲ ಭಾಳ ಕಷ್ಟ ಆಗ್ತದೆ, ಅದು ಭಾಳ ಹೊತ್ತು ತಗೊಳ್ತದೆ, ಕೆಲವರಿಗೆ ಪೇಪರ್ ಓದಬೇಕಾಗುತ್ತೆ, ಇನ್ನೇನೋ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ. ಇದೇನು ಮಾಡಿ ನಿಮಗೆ ಸರಿಯಾಗಿ ಈ ಸಸ್ಯಾಹಾರವನ್ನು ತಿನ್ಕೊಂಡು ಆಮೇಲೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಂಡ್ರೆ ಬಹುಶಃ ಇದು ನಮಗೆ ಆರೋಗ್ಯಕ್ಕೆ ಭಾಳ ಅನುಕೂಲ. ಬಹುಶಃ ನನ್ನ ಪುಸ್ತಕವನ್ನು ಎಲ್ಲ ಕಡೆ ನಾನು ಇದು ಇದರ ಬಗ್ಗೆ ಉಪನ್ಯಾಸ ಕೊಡಲಿಕ್ಕೆ ಹೋಗ್ತೇನೆ. ಯಾರು ಸಂಘ ಸಂಸ್ಥೆಗಳು ಕರೆದ್ರೆ ಹೋಗ್ತೇನೆ, ಒಂದು ಶಾಲೆಗೆ ಒಂದು ವರ್ಷಕ್ಕೊಂದು 50 ವರ್ಷ ಶಾಲೆಗೆ ಹೋಗ್ತೇನೆ, ಉಪನ್ಯಾಸ ಕೊಡ್ತೀನಿ. ನನ್ನ ಪುಸ್ತಕವನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತೀನಿ ನಾನು. ಸೊ ಆಸಕ್ತಿ ಇದ್ದವ್ರು ತೊಗೊಳ್ತಾರೆ. ಸೊ ನಿಮಗೆ ಬೇಕು ಅಂತಿದ್ರೆ ಅಥವಾ ಏನಾದರೂ ಮಾಹಿತಿ ಆದರೆ ಬೇಕು ಅಂತಿದ್ದರೆ ನನ್ನ 2 ಫೋನ್ ಇಟ್ಕೊಂಡಿದ್ದೀನಿ, ದೂರವಾಣಿ ಮೂಲಕ ನೀವು ಸಂಪರ್ಕ ಮಾಡ್ಬೋದು. ಒಂದು ಫೋನು 944-7-0-4-0-9. ಇನ್ನೊಂದು ಫೋನು 9-7-3-1-5-6-6-6-8-4. ಒಂದನೇ ಫೋನು 944-94-70-409. ಇನ್ನೊಂದು ಫೋನು 97-315-6-6-6-84. ನಮ್ಮ ಕೇಳುಗರು ಕೂಡ ಈ ಬಗ್ಗೆ ಹೆಚ್ಚಿನ ವಿವರ ಬೇಕಿದ್ದರೆ, ಹೆಚ್ಚಿನ ಸಂಶಯಗಳಿದ್ದರೆ ನಿಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂತ ಆಶಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆಹಾರದಿಂದ ಆರೋಗ್ಯ ಅರೂರು ಮಂಜುನಾಥರಾವ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಟಿಎಸ್ ಪ್ರಸಾದ್. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ

ಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಚಂಡಭಟರಾಗಿ ನಡೆದು ಕತ್ತಿಡಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಅಂಗಡಿಗಳನ್ನು ಕೂಡಿ ವ್ಯಂಗ್ಯ ಮಾತುಗಳಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ. ಕುಂಟೆ ತುದಿಗೆ ಕೊರಳು ಹಾಕಿ ಹೆಂಟೆ ಮಣ್ಣು ಸಮ ಮಾಡಿ ಹೆಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಶ್ರುತಿ ಮೇಳ ತಂಬೂರಿಗೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ. ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮುಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕುಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ. ಉನ್ನಂತ ಕಾಗಿ ನೆಲೆ ಆದಿ ಕೇಶವನ ಧ್ಯಾನ ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಮುಂದೆ ಕೇಳಿ ಸಂಗೀತ ಕಟ್ಟಿ ಅವರು ಹಾಡಿರುವ ಪುರಂದರದಾಸರ ರಚನೆ ಕುರುಡು ನಾಯಿ ಸಂತೆಗೆ ಬಂತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲುಬು ಕಡಿದೀತಂತೆ, ಖಂಡ ಸಕ್ಕರೆ ಹಿತವಿಲ್ಲವಂತೆ, ಖಂಡ ಎಲುಬು ಕಡಿದೀತಂತೆ. ಹೆಂಡಿರ ಮಕ್ಕಳ ನೆಚ್ಚೀತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಭರದಿ ಅಂಗಡಿ ಹೊಕ್ಕೀತಂತೆ, ತಿರುವಿ ದೊಣ್ಣೆಲಿ ಇಕ್ಕಿದರಂತೆ. ಭರದಿ ಅಂಗಡಿ ಹೊಕ್ಕೀತಂತೆ, ತಿರುವಿ ದೊಣ್ಣೆಲಿ ಇಕ್ಕಿದರಂತೆ. ಮರೆತರಿನ್ನು ವ್ಯರ್ಥವಂತೆ, ಮರೆತರಿನ್ನು